ಹೀಗೇನೆ ಹಲಲ ಬಲಲ ಇವ ಅಮೆರಿಕದ ಪಾಟರ್ ಆಗಿನೋ ಮೇಕನೆ ಆಗಿ ಪಾಕಿಸ್ತಾನ ಬೇರೆ ಕಂತ ಮೇರೆ ನಮಗೆ ಮುದ್ದೆ ತಾವಂಗ್ ಹೆದ್ವಾ ಅದಕ್ಕೆ ಉದಾಹರಣೆ ಅಡ್ಡು.